ಪಗರು ಮಲ್ಲರ್ ಚೊರಿಯು ಅನುರಾಗ ಪೌರ್ಣಮಿಯೇ ನೀ ಮಧು ಪಗರು ಮಲ್ಲರ್ ಚೊರಿಯು ಅನುರಾಗ ಪೌರ್ಣಮಿಯೇ ನೀ ಮಾಯಲ್ಲೇ ಮರೆಯಲ್ಲೇ ನೀಲ ನೀಲ ಒಳಿಯೇ ನೀ ಮಧು ಪಗರು ಮಲ್ಲರ್ ಚೊರಿಯು ಅನುರಾಗ ಪೌರ್ಣಮಿಯೇ ಪಗರು ಮಲ್ಲ ತೊರಿಯು ಅನುರಾಗ ಪೌರ್ಣ